ಯಾನಿ ವಾಚ್ಯ ಕಾರಣೋಪಾದಿರುಚ್ಯತೆ ಆತ್ಮಾನಮವಧಾರಯೇತ್. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಸ್ಥೂಲ ಶರೀರ ಪಂಚೀಕೃತ ಪಂಚಮಹಾಭೂತಗಳಿಂದ ನಮಗೆ ದಾನವಾಗಿ ಬಂದದ್ದು, ಸಾರಿ ದಾನವಾಗಲ್ಲ, ಲೀಸ್ ಆಗಿ ಬಂದದ್ದು. ಇಂತಿಷ್ಟು ವರ್ಷ ಅಂತ ಲೀಸ್ ಮೇಲೆ ಕೊಟ್ಟಿರ್ತಾರೆ ಶರೀರವನ್ನು. ಅಷ್ಟು ವರ್ಷ ಆದ್ಮೇಲೆ ನಾವು ಈ ಶರೀರ ಬಿಟ್ಕೊಡ್ಬೇಕಾಗ್ತದೆ. ನಾವು ಬಿಟ್ಕೊಡ್ಲಿಲ್ಲ ಅಂದ್ರೆ ಅವ್ರು ಕೇಳೋದಿಲ್ಲ, ತಮ್ಮ ತಮ್ಮದು ಏನದು ತಾವು ತಗೊಂಡ್ಬಿಡ್ತಾರೆ. ಆಕಾಶ, ಇಲ್ಲಿರೋ ಆಕಾಶ ಅಂತ ತಗೊಂಡ್ಬಿಡ್ತದೆ. ಮಹಾಗಾಳಿ, ಈ ಇಂಡಿವಿಜುವಲ್ ಗಾಳಿ ತಗೊಂಡ್ಬಿಡ್ತದೆ. ಮಹಾನೀರು, ಇಂಡಿವಿಜುವಲ್ ನೀರು ತಗೊಂಡ್ಬಿಡ್ತದೆ. ಹೀಗೆ ಎಲ್ಲವೂ ಕೂಡ ಸಮಷ್ಟಿಯೊಳಗೆ ನಾವು ಈ ಶರೀರವನ್ನು ಕಳ್ಕೊಳ್ತೀವಿ. ಈ ಸ್ಥೂಲ ಶರೀರ ಇದು ಒಂದು ವೇದಿಕೆ ಇದ್ದಂತೆ ಅಷ್ಟೇ ವಿನಃ ಇದಕ್ಕೆ ಸ್ವತಃ ಯಾವ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಇದು ಪರಾವಲಂಬಿ, ಇದು ಜಡ, ಇದು ಬೇರೆ ಒಂದು ಚೈತನ್ಯವನ್ನು ಆಶ್ರಯಿಸಿಕೊಂಡಿದೆ. ಯಾವುದು ಅಂತ ಕೇಳಿದ್ದಾದ್ರೆ ಸೂಕ್ಷ್ಮ ಶರೀರವನ್ನು ಆಶ್ರಯಿಸಿಕೊಂಡಿದೆ. ಸೂಕ್ಷ್ಮ ಶರೀರ ಏನಿದು? ಇದು ಪಂಚ ಪ್ರಾಣಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಸೂಕ್ಷ್ಮ ಕರ್ಮೇಂದ್ರಿಯಗಳು, ಮನಸ್ಸು, ಬುದ್ಧಿ, ಇವೆಲ್ಲವೂ ಸೇರಿಕೊಂಡು ಇದು ಸೂಕ್ಷ್ಮ ಶರೀರ. ಈ ಸೂಕ್ಷ್ಮ ಶರೀರ ಎಲ್ಲಿಂದ ಬಂತು? ಸ್ಥೂಲ ಶರೀರ ಅಂತಂದ್ರೆ ಪಂಚೀಕರಣ, ಪಂಚೀಕೃತ ಪಂಚಮಹಾಭೂತದಿಂದ. ಸೂಕ್ಷ್ಮ ಶರೀರ ಎಲ್ಲಿಂದ ಬಂತು? ಅಪಂಚೀಕೃತ ಪಂಚಮಹಾಭೂತ. ಆ ಪಂಚೀಕರಣ ಅಂತ ಏನು ಆಯಿತು ಅಂತ ಹೇಳಿದ್ನಲ್ವೋ, ಆ ಪಂಚೀಕರಣ ಪೂರ್ವದ ಸ್ಥಿತಿ, ತನ್ಮಾತ್ರೆಗಳ ಸ್ಥಿತಿ ಅಂತ ಹೇಳಿದ್ನಲ್ವೋ ಬೀಜಗಳು ಅಂತೇಳಿ, ಆ ಬೀಜಗಳ ಸ್ಥಿತಿಯಲ್ಲಿ ಇದ್ದಂತಹ ಆ ಒಂದು ಒಂದು ಒಂದು ಒಂದು ಏನು ಸ್ಟೇಜ್ ಇದೆ, ಆ ಸ್ಟೇಜಿನಿಂದ ನಮಗೆ ಸೂಕ್ಷ್ಮ ಶರೀರವು ಡೈರೆಕ್ಟ್ ಆಗಿ ಪ್ರಾಪ್ತಿಯಾಗಿದೆ. ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರ ಇವು ಎರಡು ಶರೀರಗಳಿಗೆ ಕಾರಣ ಯಾವುದು? ಅದು ಕಾರಣ ಶರೀರ. ದ ಬಾಡಿ ದಟ್ ದ ಕಾಸ್ ಫಾರ್ ದಿ ಬೋತ್ ದಿ ಬಾಡೀಸ್, ದಿ ಗ್ರಾಸ್ ಬಾಡಿ ಅಂಡ್ ದೆನ್ ಸಟಲ್ ಬಾಡಿ. ಸೂಕ್ಷ್ಮ ಶರೀರವನ್ನ ಸಟಲ್ ಬಾಡಿ ಅಂತ ಕರೆಯೋಣಂತೆ, ಇದನ್ನ ಗ್ರಾಸ್ ಬಾಡಿ ಅಂತ ಕರೆಯೋಣಂತೆ. ಸೊ ಈ ಎರಡೂ ಬಾಡಿಗಳಿಗೆ ಕಾರಣ ಯಾವುದು ಅಂತಂದ್ರೆ ಕಾರಣ ಶರೀರ. ಏನಿದು ಕಾರಣ ಶರೀರ ಲಕ್ಷಣ ಅದನ್ನು ಇಲ್ಲಿ ಹೇಳ್ತಾರೆ. ಅನಾದಿ ಅವಿದ್ಯಾ ಇದರ ಸ್ಥಿತಿ, ಇದರ ಲಕ್ಷಣ ಇಗ್ನರೆನ್ಸ್. ಬಿಡಿ ಸ್ವಾಮಿ, ಇದು ಯಾವಾಗಿಂದ ಶುರುವಾಯಿತು ಹೇಳಿಬಿಡಿ, ಮುಂಚಿನಿಂದ ನಾವು ಅದನ್ನ ನಾಶ ಮಾಡ್ಕೊಂಡ್ಬಿಡ್ತಿದ್ವಿ. ಯಾವಾಗಿಂದ ಶುರುವಾಯ್ತು ಇದು? ಇದು ಅನಾದಿ, ಇದಕ್ಕೆ ಬಿಗಿನಿಂಗ್ ಇಲ್ಲ. ಈವನ್ ಸಿಂಪಲ್ ನೀವು ತಿಳ್ಕೊಳ್ಳಿ, ಪ್ರಯತ್ನ ಮಾಡಿ. ನಿಮಗೆ ಯಾರಿಗೂ ಮಲಯಾಳಿ ಭಾಷೆ ಬರ್ತದಂತ ನನಗೇನು ಅನಿಸೋದು, ಮಲಯಾಳಿ ಜ್ಞಾನಿಗಳು ನೀವು ಇಲ್ಲ ಅಂದ್ರೆ ಮಲಯಾಳಿ ಅಜ್ಞಾನಿಗಳಲ್ವೇ. ಈ ಮಲಯಾಳಿ ಭಾಷೆ ಏನು ಇದೆ, ಈ ಭಾಷೆಯ ಅಜ್ಞಾನ ಯಾವಾಗ ಶುರು ಆಯ್ತು? ಅನಾದಿ. ಸೊ ಈವನ್ ವ್ಯವಹಾರದಲ್ಲಿ ಕೂಡ ನಮ್ಮಲ್ಲಿ ಯಾವ್ದಾದ್ರು ಅಜ್ಞಾನ ಇದ್ದದ್ದಾದ್ರೆ ಆ ಅಜ್ಞಾನಕ್ಕೂ ಕೂಡ ಏನಿಲ್ಲ, ಪ್ರಾರಂಭ ಅನ್ನೋದು ಇರೋದಿಲ್ಲ. ಜಸ್ಟ್ ಫಾರ್ ಆರ್ಗ್ಯುಮೆಂಟ್, ಅಜ್ಞಾನಕ್ಕೂ ಪ್ರಾರಂಭ ಇದೆ ಅಂತ ಒಂದು ವೇಳೆ ನಾವು ವಾದ ಮಾಡಿದ್ದೆ ಇವು ಮೊಂಡವಾದ ಅಂತ ಕರೀತಾರೆ. ಮಂಡವಾದ ಮಾಡಿದ್ದೆ ಆದರೆ ಪ್ರಾರಂಭ ಆಗುವ ಪೂರ್ವದಲ್ಲಿ ಜ್ಞಾನ ಇತ್ತೋ ಇಲ್ಲೋ ಅಂತ ಬರ್ತದೆ. ಜ್ಞಾನ ಇತ್ತು ಅಂದ್ರೆ ಅಜ್ಞಾನ ಹೇಗೆ ಪ್ರಾರಂಭ ಆಗ್ತದೆ? ಆದ್ದರಿಂದ ಅಜ್ಞಾನಕ್ಕೆ ಪ್ರಾರಂಭ ಇಲ್ಲ, ಅನಾದಿ. ಮುಂದೆ ಈ ಅಜ್ಞಾನವನ್ನು ಸ್ವಲ್ಪ ವಿವರಿಸ್ರಿ, ಸಬ್ಜೆಕ್ಟ್ ಅನ್ನು ವಿವರಿಸಬೇಡ್ರಿ, ಅಜ್ಞಾನವನ್ನು ವಿವರಿಸ್ರಿ. ಫಿಸಿಕ್ಸ್ ಅಜ್ಞಾನ ವಿವರಿಸಬೇಕು ಸ್ವಲ್ಪ. ಗೊತ್ತಿಲ್ಲ ಈ ಬ್ಲಾ ಬ್ಲಾ ಬ್ಲಾ ಬ್ಲಾ ಬ್ಲಾ ಬ್ಲಾ ಬ್ಲಾ ಬ್ಲಾ ಬ್ಲಾ ಅನ್ಬೇಕಷ್ಟೇ ವಿನಃ ಈಗ ವಿವರಣೆ ಮಾಡಲಿಕ್ಕೆ ಬರೋದಿಲ್ಲ. ಆದ್ರಿಂದ ಅವಿದ್ಯಾ ಏನಪ್ಪ ಇದು? ಅನಾದಿ ಅನಿರ್ವಾಚ್ಯ, ಪ್ರಾರಂಭ ಇಲ್ಲ ಮತ್ತು ಇದು ವಿವರಣೆಗೆ ಲಭ್ಯ ಇಲ್ಲ. ಇದನ್ನ ಕಾರಣ ಉಪಾಧಿ ಅಂತ ಕರೀತಾರೆ. ಈ ಕಾರಣ ಉಪಾಧಿ ಅಂತ ಏನಿದೆಯೋ ಇದನ್ನ ಕಾರಣ ಶರೀರ ಅಂತ ಕರೀತಾರೆ. ಇನ್ನ ಆತ್ಮ ಎಲ್ಲಿದೆ? ಸ್ಥೂಲದಲ್ಲಿದೆಯೋ, ಸೂಕ್ಷ್ಮದಲ್ಲಿದೆಯೋ, ಕಾರಣದಲ್ಲಿದೆಯೋ? ಈ ಮೂರು ಶರೀರಗಳಲ್ಲಿ ಆತ್ಮನ ಶರೀರ ಯಾವುದು? ಮಹಾನ್ ಕೇಳಿದ ಅರ್ಥ, ಈ ಮೂರು ಶರೀರಗಳಲ್ಲಿ ಆತ್ಮನ ಶರೀರ ಯಾವುದು? ವಿಚ್ ಇಸ್ ದ ಬಾಡಿ ಬಿಲಾಂಗ್ಸ್ ಟು ಆತ್ಮನ್? ಸಾರಿ ಸರ್, ಏನದು? ತೃತೀಯಾತ ಅನ್ಯಂ ಆತ್ಮ, ಉಪಾಧಿ ತೃತೀಯಾದ ಅನ್ಯಂ ಆತ್ಮಾನಂ ಅವಧಾರಯೇ. ಲೆಟ್ ಯು ಕಮ್ ಟು ನೋ, ಲೆಟ್ ಯು ಟ್ರೈ ಟು ನೋ ದಟ್ ಆತ್ಮ ಈಸ್ ಅದರ್ ದ್ಯಾನ್ ದೀಸ್ ತ್ರೀ ಬಾಡೀಸ್, ನಾಟ್ ಎ ಪಾರ್ಟ್ ಆಫ್ ದಿ ಬಾಡಿ. ಇವುಗಳ ಒಂದು ಭಾಗ ಆತ್ಮ ಅಲ್ಲ, ಇವುಗಳಿಗೂ ಆತ್ಮನಿಗೂ ಯಾವ ಸಂಬಂಧ ಇಲ್ಲ. ಆತ್ಮನಿಲ್ಲದೆ ಈ ಮೂರಕ್ಕೂ ಅವಕಾಶ ಇಲ್ಲ ಅಂತೇಳಿದು, ಆತ್ಮನಿಗೂ ಈ ಮೂರಕ್ಕೂ ಸಂಬಂಧ ಇಲ್ಲ. ಇಂತಹ ಆತ್ಮ ಈ ಮೂರನ್ನ ಹೊರತುಪಡಿಸಿದೆ. ಓಕೆ, ಹಾಗಾದ್ರೆ ಮೋಕ್ಷ ಅಂದ್ರೆ ಏನು? ಸುಮ್ಮನೆ ನಮ್ದು ನಿಮ್ದು ಜಿಜ್ಞಾಸ, ಇಲ್ಲಿ ಗ್ರಂಥದೊಳಗಿಲ್ಲ, ನಮ್ದು ನಿಮ್ದು ಜಿಜ್ಞಾಸ. ಹಾಗಾದ್ರೆ ಮೋಕ್ಷ ಅಂದ್ರೆ ಏನು? ಈ ಮೂರು ದೇಹಗಳು ನಮಗೆ ಬಂಧಿಸ್ತಾ ಇವೆ ಅಂತಂದ್ರೆ ಮೋಕ್ಷ ಅಂದ್ರೆ ಏನು? ಯಾವುದರಿಂದ ಬಿಡುಗಡೆ? ಹಾ, ಈ ಮೂರು ಶರೀರಗಳು ಬಂಧನಕ್ಕೆ ಕಾರಣವಾಗಿದ್ದೇ ಆದರೆ ಈ ಮೂರು ಶರೀರಗಳಿಂದ ಬಿಡುಗಡೆ. ಪ್ರಾಬ್ಲಮ್ ಏನ್ ಗೊತ್ತಾ? ಮೂರು ಶರೀರಗಳು ನಮಗೆ ಬಂಧನಕ್ಕೆ ಕಾರಣವಾಗಿದೆಯೋ, ಏನ ಅಜ್ಞಾನ ಬಂಧನಕ್ಕೆ ಕಾರಣ? ಮೂರು ಶರೀರಗಳು ತಂಪಾಡಿ ತಾವಿವೆ, ಅವು ಅವಕ್ಕೆ ಸ್ವಾತಂತ್ರ್ಯತೆ ಇಲ್ಲ, ಅವು ಏನ್ ನಮ್ಮನ್ನು ಬಂಧಿಸ್ತಾರೆ? ಅದು ಬಂಧಿಸಿದ್ದು ಯಾವುದು ಅಂತಂದ್ರೆ ಅಜ್ಞಾನ. ಅಜ್ಞಾನದಿಂದಾಗಿ ನಾ ಬರ್ತೇನೆ ಈ ಬೋರ್ಕರಿಗೆ, ಅಜ್ಞಾನದಿಂದಾಗಿ ನನಗೆ ಅನ್ಯಥಾ ಜ್ಞಾನ ಪ್ರಾಪ್ತಿ. ಅನ್ಯಥಾ ಜ್ಞಾನ ಅಂದ್ರೆ ಇಲ್ಲದೇ ಇರುವುದನ್ನು ಇದೆ ಎಂದು ಭಾವಿಸುವುದು, ಅನ್ಯಥಾ ಜ್ಞಾನ. ಅನ್ಯಥಾ ಜ್ಞಾನ ಪ್ರಾಪ್ತಿ, ಅನ್ಯಥಾ ಜ್ಞಾನದಿಂದಾಗಿ ಮೋಹ, ಮೋಹದಿಂದಾಗಿ ರಾಗದ್ವೇಷ, ರಾಗದ್ವೇಷದಿಂದಾಗಿ ಸಂಸಾರ ಪ್ರಾಪ್ತಿ, ತತ್ಕಾರಣವಾಗಿ ಹುಟ್ಟು ಸಾವುಗಳು ಪ್ರಾಪ್ತವಾಗ್ತವೆ. ಇದನ್ನೇ ಸಂಸಾರ ಅಂತ ಅನಿಸಿಕೊಳ್ತದೆ. ಈಗ ನನಗೆ ಸಂಸಾರದ ಮುಕ್ತಿ ಬೇಕು ಅಂತಂದ್ರೆ ಮೂರು ಶರೀರಗಳಿಂದ ಮುಕ್ತಿ ಅಲ್ಲ, ಅಜ್ಞಾನದಿಂದ ಮುಕ್ತಿ. ಅಜ್ಞಾನದಿಂದ ಮುಕ್ತಿ ಹೇಗೆ ಸಾಧ್ಯ? ಜ್ಞಾನದಲ್ಲಿ ಸಾಧ್ಯ. ಯಾವ ಜ್ಞಾನ? ಫಿಸಿಕ್ಸ್ ಕೆಮಿಸ್ಟ್ರಿನಾ? ಮತ್ತೆ ಯಾವ ಜ್ಞಾನ? ಯಾವುದರ ಅಜ್ಞಾನವೋ ಅದರ ಜ್ಞಾನ. ಮತ್ತೆ ವಾಪಸ್ ಬರಲಿ, ಯಾವುದರ ಅಜ್ಞಾನ? ಸ್ವಸ್ವರೂಪದ ಅಜ್ಞಾನ. ಹಾಗೆ ಸ್ವಸ್ವರೂಪದ ಅಜ್ಞಾನದಿಂದ ನಮಗೆ ಯಾವಾಗ ಬಿಡುಗಡೆ ಆಗ್ತದೆ ಆವಾಗ ಮೋಕ್ಷ. ಈ ಸ್ವಸ್ವರೂಪದ ಅಜ್ಞಾನ ಹೇಗೆ ಹೋಗ್ತದೆ? ಸ್ವರೂಪದ ಜ್ಞಾನ. ಸ್ವರೂಪದ ಜ್ಞಾನಕ್ಕೆ ಪ್ರಮಾಣ ಏನು? ಶಾಸ್ತ್ರ ಪ್ರಮಾಣ. ಬಸ್, ಅಲ್ಲಿಗೆ ಒಂದು ಲೆಕ್ಕಾಚಾರ ಮುಗಿತು. ನಾವು ಈಗ ನೋಡ್ತೀವಿ, ಈ ಅಜ್ಞಾನ ಒಂದರಿಂದಾಗಿ ಕಾರಣ ಶರೀರ ಅಂತ ನಾವು ಇಟ್ಕೊಂಡ್ರೆ ನಮಗೆ ಮುಂದೆ ಬರುವಂತಹ ಸಬ್ಜೆಕ್ಟ್ ಯಾವುದು ಅಂತಂದ್ರೆ ಪಂಚೀಕರಣ ಹೇಗಾಯಿತು. ಪಂಚೀಕರಣ ಹೇಗಾಯಿತು? ಈ ಹಿಂದೆ ಪಂಚೀಕರಣ ಕೋಷ್ಟಕ್ ಕೊಟ್ಟಾರೆ, ಆದರೆ ಪಂಚೀಕರಣದ ಮೇಲೆ ಶ್ಲೋಕನೇ ಇಲ್ಲ. ತತ್ವಬೋಧದೊಳಗೆ ಪಂಚೀಕರಣದ ಶ್ಲೋಕ ಇದೆ, ಮಂತ್ರ ಇದೆ, ಇಲ್ಲಿ ಇಲ್ಲ. ಪರವಾಗಿಲ್ಲ, ಏನ್ ಸತಿ ಸ್ವಾಮೀಜಿ ಚಿತ್ರ ಬಿಡಿಸ್ತಾರೆ ಗೊತ್ತದೆ ನಿಮ್ಗೆ? ಸ್ವಾಮೀಜಿ ಚಿತ್ರ ಬಿಡಿಸಿದ್ ನೋಡಿದ್ಯಾ? ಏನ್ ನೋಡಿದ್ಯಾ? ಪುಗಿಚು ಸ್ವಾಮೀಜಿ ಚಿತ್ರ ಬಿಡಿಸಿದ್ ನೋಡಿದೀನಿ. ಹಾ, ಈಗ ಬಿಡಿಸ್ಲ? ಏನ್ ಬಿಡಿಸ್ತೀನಿ ಗೊತ್ತಾ? ಮೊಟ್ಟೆ. ಮೊಟ್ಟೆ ನೋಡಿಲ್ ನೀನು? ನಿಮ್ಮ ಮನೆ ನೋಡಿದ್ಯಾ? ನೋಡಿ ಮನೆ ಹೋಗಲ್ಲ ಪಂಚೀಕರಣ ಪೂರ್ವದಲ್ಲಿ ನಮಗೆ ಲಭ್ಯ ಇದ್ದಂತಹ ಮಾತ್ರ ಅಂದ್ರೆ ಬೀಜಗಳು. ಆ ಮಾತ್ರಕ್ಕೆ ಶಾಸ್ತ್ರ ತಂದೆ ಆದ ಹೆಸರು ಕೊಟ್ಟದೆ. ಏನಂತ ಕೊಟ್ಟದೆ? ಸತ್ ಮಾತ್ರ. ಅದು ಮಾತ್ರ ಅದು ಅಂದ್ರೆ ಏನು? ಅದು ಅಂದ್ರೆ ಏನು? ಪಂಚ ಭೂತಗಳು ಮಾತ್ರ. ಅಂದ್ರೆ ಏನು? ಮೂಲ ರೂಪದಲ್ಲಿ ಅದು ಮಾತ್ರ. ಪಂಚಭೂತ ಮಾತ್ರ ಮೂಲ ರೂಪದಲ್ಲಿ ಇದ್ದಾಗ ಅದಕ್ಕೇನು ಕರೀತಾರೆ? ತನ್ಮಾತ್ರ. ಈಗ ನೋಡಿ, ಈ ತನ್ಮಾತ್ರೆಗಳು 100, 150, 200, 300 ಇರೋದಿಲ್ಲ. ಎಷ್ಟಿವೆ? 5 ತನ್ಮಾತ್ರ. ಆ 5 ತನ್ಮಾತ್ರ ನಾನು ಬಿಡಿಸ್ತೇನೆ. ಒಂದು, ಎರಡು, ಮೂರು, ನಾಲ್ಕು, ಹತ್ತು. ಇವು ಒಂದೊಂದು ಇವು ತನ್ಮಾತ್ರ. ಈ ಒಂದೊಂದು ತನ್ಮಾತ್ರಗಳಲ್ಲಿ ಸತ್ವ, ರಜಸ್ಸು, ತಮಸ್ಸು ಇವು ಮೂರು. 33.333 ಧಾತು ಕ್ರಿಯಾ ಕೊಡುವೆ ಕಟ್ಟೆತ್ರಿಪಾಠ ಅದು ಈಕ್ವಲ್ ಬ್ರೇನ್ ಸ್ಥಿತಿಯಲ್ಲಿ ಇರ್ತಾರೆ. ಈಕ್ವಲ್ ಬ್ರೇನ್ ಸ್ಥಿತಿಯಲ್ಲಿ ಇದ್ದಾಗ ಇದಕ್ಕೆ ಏನಂತ ಕರೀತಾರೆ, ಇದಕ್ಕೆ ಪ್ರಳಯ ಅಂತ. ಅದು ನನ್ನ ಸಬ್ಜೆಕ್ಟ್ ಅಲ್ಲ, ಆದರೆ ಇಲ್ಲಿ ನಾನು ಸುಮ್ಮನೆ ಅದನ್ನು ಬಳಸ್ತಾ ಇದ್ದೆ. ಪ್ರಳಯ, ಈ ಪ್ರಳಯ ಸ್ಥಿತಿಯಿಂದ ಸೃಷ್ಟಿಯ ಪೂರ್ವದಲ್ಲಿ ಏನು ಕಾರ್ಯ ಆಗ್ತದೆ ಅದಕ್ಕೆ ಪಂಚೀಕರಣ ಅಂತ. ಸೊ ಅದು ಯಾವಾಗ ಆಗ್ತದೆ ಅಂತಂದ್ರೆ ಈ 33.33333 ಆದಾಗ 0.44444441 ಬರುತ್ತದೆ. That one crore is the cause of the whole creation. That point to one point, ಇದು ಎಂತಾನೆ ಹಾಗೆ ಉಳಿತು, ಇನ್ ಎಂತಾನೆ ಲಾಸ್ ತುಂಬೆ. ಇನ್ನು ಫಿಫ್ತ್ ಸ್ಟೇಜ್ ನಲ್ಲಿ ಭಾರಿ ಪವಾಡ ನಡೆದು. ಏನ್ ಪವಾಡ ಅಂದ್ರೆ, ವಾಯು ಅಗ್ನಿ ನೀರು ಪೃಥ್ವಿ ಏನ್ ವಿಚಾರ ಮಾಡಿದ್ರು ಅಂತಂದ್ರೆ, ಎರಡಾಣೆಯನ್ನ ಇವ್ರಿಗೆ ಕೊಟ್ಬಿಡೋಣ ಅಂತ. ವಾಯು ಎರಡಾಣೆಯನ್ನ ಈ ಮೊದಲ ಆಕಾಶಕ್ಕೆ ಕೊಟ್ಟು, ಅದೇ ರೀತಿ ಅಗ್ನಿ ತನ್ನ ಎರಡಾಣೆಯನ್ನ ಇಲ್ಲಿ ಕೊಟ್ಟು. ಇವು ಎರಡಾಣೆ ಇಲ್ಲಿ ಬಂದಾಗ ಏನಾಗ್ಬಿಡ್ತು, ಜಾಸ್ತಿ ಆಗ್ಬಿಡ್ತಿದೆ, ಜಾಸ್ತಿ ಆಗ್ಬಿಡ್ತು. ಗೊತ್ತಾಗ್ಲಿಲ್ವ, ಎರಡಾಣೆ ಇಲ್ಲಿ ಬಂದ ಕೂಡಲೇ ಇವು ಜಾಸ್ತಿ ಆಗ್ಬಿಡ್ತು. ಅವಾಗ ಇದೇನ್ ಮಾಡ್ಬಿಡ್ತು ಅಂತಂದ್ರೆ, ತಮ್ಮಂದು ಎರಡಾಣೆ ಇಲ್ಲಿ ಕೊಟ್ಟು ಇವ್ರಿಗೂ ಗೊತ್ತು ಇವ್ರಿಗೂ ಗೊತ್ತು ಇವ್ರಿಗೂ. ಮತ್ತೆಂತಾನೆ ಆಗಿದೆ ಆಗಿದೆ, ಆದರೆ ಆದರೆ ಕಾಂಬಿನೇಷನ್ ಜಾಸ್ತಿ, ಕಾಂಬಿನೇಷನ್ ಜಾಸ್ತಿ ಆಗಿದೆ, ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿದೆ. ಅದಕ್ಕೆ ನಾವು ಇದಕ್ಕೆ ಬೇರೆ ಕ್ಯಾರೆಕ್ಟರ್ ತೋರಿಸ್ಬೇಕಿದೆ. ಹೇಗೆ ಅಂದ್ರೆ ವಾಯು ಹೀಗೆ ಮಾಡೋಣ, ನೀವು ಕಲರ್ ತುಂಬಿದ್ರೆ ಅವ್ರು ಚೆನ್ನಾಗಿರ್ತದೆ, ಜಲ್ದಿ ಅರ್ಥ ಆಗ್ತದೆ. ಇದಕ್ಕೆ ಹೀಗೆ ಕರೆಕ್ಟ್ ಕೊಡಬೇಕು, ಮಿಕ್ಸಿಂಗ್ ಗೊತ್ತಾಗೋದು. ಇದು ಹಿಂಗೆ ಇರ್ತದೆ ಗೊತ್ತಾಗ ಆಕಾಶಕ್ಕೆ ಡಾಟ್ ಬಂದಿಲ್ಲ. ಎಷ್ಟು ಸಲ ಬಿಡ್ತಿರ್ತೀನಿ ಅಷ್ಟು ಸಲ ಬಂದಿಲ್ಲ, ಒಂದು ಯಾವುದು ತಪ್ಪಿಬಿಟ್ಟು. ಈಗ ನೋಡಿ ಆಕಾಶ ಎರಡು ತುಂಡಾಯ್ತು ಆಗ್ಬೇಕು ಅಂತ ಅನಿಸಿಕೆ, ವಾಯು ಕೂಡ ಏನಾಯ್ತು ಇಲ್ಲ. ಇಲ್ಲಿ ಫಿಲಪ್ ಅಗ್ನಿ ನೀರು ಇದು ಪೃಥ್ವಿ ಇವಾಗ ಏನಾಯ್ತು ಎರಡಾಗ್ಬಿಡ್ತು. ಈಗ ಎರಡಾದಾಗ ಏನ್ ಮಾಡ್ತೀರಿ ನೀವು ಹಂಗೆ ಇದು ಹಿಂಗೆ ಇದು ಅಡ್ಡಗೆರೆ ಇದು ಕ್ರಾಸ್ ಎರಡಾಗಿ. ಈಗ ಈ ಸ್ಟೇಜ್ನಲ್ಲಿ ಏನ್ ಮಾಡ್ತೀರಾ, ಎಂತಾನೆ ಹಾಗೆ ಉಳಿತು, ಎಂತಾನೆ ಹಾಗೆ ಉಳಿತದೆ. ಇನ್ನು ಎಂತಾನೆಯೊಳಗೆ ನಾಲ್ಕು ತುಂಡಾಯ್ತಲ್ವಾ, ಇದು ಹೀಗೆ ಬಂತು. ಇಲ್ಲೇನಾಯ್ತು ಹೇಳ್ರಿ, ಎಂಟಾಣೆ ಹಾಗೆ ಉಳ್ಕೊಂಡು ಈ ಎಂಟಾಣೆಗೆ ಇದ್ರ ಎರಡಾಣೆ ಬಂದು ಸೇರ್ಕೊ. ಇದೇನ್ ಮಾಡ್ಕೊಂಡ್ರೆ ತಂದೊಂದು ಎರಡಾಣೆ ಇರ್ಕೊ. ಇದ್ರದ್ದು ಎರಡಾಣೆ ಇರ್ಕೊ, ಇಲ್ಲಿತ್ತು ಇಲ್ಲದೆ ಇಲ್ಲಿ ಬಂತು. ಆನಂತರ ಇದು ಕೂಡ ಅದೇ ಪ್ರಕಾರ ಇಲ್ಲಿ ಬಂತು. ಇದು ಕೂಡ ಬಂತು. ಇದು ಕೂಡ ಬಂತು ಪೃಥ್ವಿ. ಇದರ ಎರಡು ಆನೆಗಳು ಎಲ್ಲರಿಗೂ ಇದು ಏನಿಲ್ಲ. ಈಗ ಇದು ಎರಡಾಣೆ ಇದು ಎರಡಾಣೆ ಅದೇ ಬಿಕಾಗಿ ಎರಡಾಣೆ ಹೀಗೆ ಉಳ್ಕೊಟ್ಟು ಆಕಾಶವಾಗಿ ಇಲ್ಲಿ ಆಕಾಶ ವಾಯು ಇದು ಇಲ್ಲಿ ಅಗ್ನಿ ಬರಲಿಲ್ಲ ಯಾಕೆ ಹೇಳ್ರಿ ಇಲ್ಲಿ ಅಗ್ನಿ ಯಾಕೆ ಬರಲಿಲ್ಲ ಎಲ್ಲಾನೆ ಕೊಟ್ಬಿಟ್ಟಾನೆ ಆದ್ರಿಂದ ಅವನ್ ಚಿತ್ರ ಬಂದಿಲ್ಲ ಇಲ್ಲಿ ಮತ್ತೆ ಹೇಳ್ಬೋದು ಚಿತ್ರ ಇದು ಒಂದು ಕಟ್ಟ ಇಲ್ಲಿ ವಾಯು ಬರಲಿಲ್ಲ ಯಾಕೆ ವಾಯು ಎಂಟಾಣೆ ಇದೆ ಇಲ್ಲಿ ಅಗ್ನಿ ಬರಲಿಲ್ಲ ಯಾಕಂದ್ರೆ ಎಂಟಾಣೆ ಇದೆ ಇದು ಓಕೆ ವಾಯು ಓಕೆ ಅಗ್ನಿ ಓಕೆ ಮತ್ತೆ ನೀರು ಬರೋದಿಲ್ಲ ಇಲ್ಲಿ ನೀವು ಕುರ್ತಿ ಬರ್ತದೆ ಆಮೇಲೆ ಎಂಟಾಣೆ ಉಳಿತು ಎರಡಾಣೆ ನಾಲ್ಕು ಹಾ ಇಲ್ಲಿ ಬರ್ತದೆ ಆಕಾಶ ಬರ್ತದೆ ವಾಯು ಬರ್ತದೆ ಅಗ್ನಿ ಬರ್ತದೆ ನೀರು ಬರ್ತದೆ ಪೃಥ್ವಿ ಬರಲು ಲೆಕ್ಕ ಪೃಥ್ವಿ ಆದರೆ ಎಂಟಾಣೆ ಇದೆ ಆಯ್ತಾ ಇದು ಈ ಕಾಂಬಿನೇಷನ್ ಒಳಗೆ ಏನಾಗಿದೆ ಅಂತಂದ್ರೆ ಕನ್ನಡದಲ್ಲಿ ವಿಭಜನೆ ಸಂಯೋಜನೆ ಅಂತ ಹೇಳ್ತೀವಿ ಅಪ್ ಟು ಫೋರ್ತ್ ಸ್ಟೇಜ್ ಇದು ವಿಭಜನೆ ಇಲ್ಲಿ ಫಿಫ್ತ್ ಸ್ಟೇಜ್ ಸಂಯೋಜನೆ ವಿಭಜನೆ ಮತ್ತು ಸಂಯೋಜನೆ ಏನಾಯ್ತು ಈಗ ಅಂದ್ರೆ ಇದು ಅಪಂಚೀಕೃತ ಭೂತ ಅಪಂಚೀಕೃತ ಅಪಂಚೀಕೃತ ಭೂತ ಇದು ಪಂಚೀಕೃತ ಭೂತ ಇದು ಸೂಕ್ಷ್ಮ ಇದು ಸ್ಥೂಲ ಇದು ಸೂಕ್ಷ್ಮ ಇದು ಸ್ಥೂಲ ಸ್ಟೇಜ್ ಒನ್ ಇದು ಟೇಬಲ್ ಈ ಥರ ಬರ್ತು ನೋಡಿ ಟೇಬಲ್ ಈಗ ಯಾವುದು ತಿಳಿದ ಕೇಳ ನನಗೆ ಈಗ ಈಗ ಮುಂದಿನ ಸ್ಟೇಜ್ ಹೋಗ್ತೇನೆ ಫಸ್ಟ್ ಸ್ಟೇಜ್ ನಲ್ಲಿ ಫಸ್ಟ್ ಸ್ಟೇಜ್ ನಲ್ಲಿ ಮೂರು ಗುಣಗಳು ಸಮ ಪ್ರಮಾಣದಲ್ಲಿ ಇರ್ತವೆ ಗೊತ್ತಲ್ಲ ಕೋಲ್ ಇದೆ ಇಲ್ಲೇ ಇದೆ ಫಸ್ಟ್ ಸ್ಟೇಜ್ ನಲ್ಲಿ ಗೊತ್ತಾಯ್ತಾ ಐದು ತನ್ಮಾತ್ರೆಗಳು ಸಮಸ್ಥಿತಿಯಲ್ಲಿ ಇರ್ತವೆ ಏನು ಮೂರು ಗುಣಗಳು ಸಮಸ್ಥಿತಿಯಲ್ಲಿ ಇರ್ತವೆ ಸಮಸ್ಥಿತಿಯಲ್ಲಿ ಇದ್ದಂತ ಈ ತನ್ಮಾತ್ರೆಗಳು ಎರಡು ಆಗಬೇಕು ಅಂತ ಇಚ್ಛೆಯನ್ನು ವ್ಯಕ್ತಪಡಿಸ್ತಾವೆ. ಹೇಗಿರ್ತದೆ ಆ ಇಚ್ಛಾ? ಅದು ತೈತ್ತಿರಿಯಲ್ಲಿ ಹೇಳಿದ ಹಾಗೆ ಬಹುಶ್ಯಾಂ ಪ್ರಜಾ ಏಯೇತಿ. ತೈತ್ತಿರಿಯಲ್ಲಿ ಹೇಳಿದ ಹಾಗೆ ಬಹುಶ್ಯಾಂ ಪ್ರಜಾ ಏಯೇತಿ, ನಾನು ಅನೇಕವಾಗಬೇಕು. ಸಿಂಪಲ್ ಒಂದು ಅನಿಸಿಕೆ, ಸೆಕೆಂಡ್ ಸ್ಟೇಜ್. ಆಮೇಲೆ ಮೂರನೇ ಸ್ಟೇಜ್ ಏನಾಗ್ತದೆ, ಎರಡು ತುಂಡುಗಳು ಆಗೇ ಬಿಡುತ್ತವೆ. ಆ ಒಬ್ಬನೇ ಒಬ್ಬನೇ ಆಗಿ ಉಳಿಯೋದಿಲ್ಲ, ಅವ ಏನಾಗ್ಬಿಡ್ತಾನೆ, ಎರಡಾಗ್ಬಿಡ್ತಾನೆ. ಎರಡಾದಾಗ ಏನಾಗ್ಬಿಡ್ತದೆ, ಎಂಟಾಣೆ ಎಂಟಾಣೆ ಎಂಟಾಣೆ ಎಂಟಾಣೆ ವಿಭಜನೆ. ವಿಭಜನೆ ಆದ ಮೇಲೆ ನಾಲ್ಕನೇ ಸ್ಟೇಜ್ ಏನಾಗ್ತದೆ, ಎಂಟಾಣೆ ಹಾಗೆ ಉಳಿತದೆ, ಇನ್ನು ಎಂಟಾಣೆಯಲ್ಲಿ ಎರಡರ ನಾಣೆ ನಾಲ್ಕು ತುಂಡುಗಳಾಗ್ತದೆ. ಇನ್ನೂ ಇವು ಯಾವ ಸ್ಥಿತಿಯಲ್ಲಿವೆ ಅಂತಂದ್ರೆ, ಇನ್ನೂ ಅಪಂಚೀಕೃತ ಸ್ಥಿತಿಯಲ್ಲೇ ಇವೆ. ತುಂಡುಗಳಾಗಿವೆ ಅಷ್ಟೇ, ನಾ ಇನ್ನೂ ಕಾಂಬಿನೇಷನ್ ಆಗಿಲ್ಲ, ಸಂಯೋಜನೆ ಆಗಿಲ್ಲ. ಇನ್ನು ಸಂಯೋಜನೆ ಈ ಸ್ಟೇಜ್ ನಲ್ಲಿ ಸಂಯೋಜನೆ ಆಗ್ತದೆ. ಹೇಗೆ ಸಂಯೋಜನೆ ಆಗ್ತದೆ? ತನ್ನಲ್ಲಿರುವ ನಾಲ್ಕು ತುಂಡುಗಳನ್ನ ಈ ನಾಲ್ಕು ನಾಲ್ಕರಿಗೂ ಕೂಡ ದಾನ ಮಾಡ್ಬಿಡೋಣ ಅಂತ ವಿಚಾರ ಮಾಡ್ತದೆ. ಅದು ದಾನ ಮಾಡಿದ್ರೆ ನಮಗೆ ಜಾಸ್ತಿ ಆಗಿಬಿಡ್ತದಲ್ಲ, ನಾವು ಮೇಂಟೈನ್ ಮಾಡಬೇಕು. ಆದ ಅವು ಏನ್ ಮಾಡ್ತವೆ, ನಾವು ಎರಡರ ದಾನಕ್ಕೆ ಕೊಟ್ಬಿಡೋಣ. ಎಲ್ಲ ತ್ಯಾಗ, ಎಲ್ಲಿ ನೋಡಿದ್ರು ಬರೀ ತ್ಯಾಗ ಇದೆ, ಭೋಗ ಎಲ್ಲರೂ ಇಲ್ಲ, ಬರೀ ತ್ಯಾಗ. ಇವೆಲ್ಲ ತ್ಯಾಗ ಮಾಡಿ ಸಿದ್ಧ ಆಗ್ಬಿಡ್ತಾರೆ. ಆ ತ್ಯಾಗ ಇಲ್ಲಿದೆ ನೋಡಿ, ಹೌದಾ? ಆಕಾಶ ಇದೇನದು, ಆಕಾಶ ತಾನೆ, ಆಕಾಶ ಹಾಗೆ ಉಳಿತದೆ ಅಂತಾನೆ. ಇದ್ರೆ ಉಳಿದ ನಾಲ್ಕು ತಂಡಗಳು ಇಲ್ಲಿ ಹೋಗ್ತಾ ಹೌದಾ, ಇಲ್ಲೊಂದು ಇಲ್ಲೊಂದು ಇಲ್ಲೊಂದು ಅದೊಂದು, ಅವುಗಳದ್ದು ಇದಕ್ಕೆ ಬರ್ತದೆ. ಹೌದಾ? ವಾಯು ಅಗ್ನಿ ನೀರು ಪೃಥ್ವಿ, ಆಕಾಶ ವಾಯು ಇಲ್ಲಿ ನೀರು ಪೃಥ್ವಿ, ಆಕಾಶ ಅಗ್ನಿ, ಹಾ ಕರೆಕ್ಟ್, ಆಕಾಶ ಅಗ್ನಿ ನೀರು ಪೃಥ್ವಿ. ಇಲ್ಲಿ ನೋಡಿದ್ರೆ ಆಕಾಶ ವಾಯು ನೀರು ಪೃಥ್ವಿ, ಅಲ್ಲಿ ಆಕಾಶ ವಾಯು ಅಗ್ನಿ ಪೃಥ್ವಿ, ಆಕಾಶ ವಾಯು ಅಗ್ನಿ ಪೃಥ್ವಿ, ಕರೆಕ್ಟ್. ಅಲ್ಲಿ ಆಕಾಶ ವಾಯು ಅಗ್ನಿ ನೀರು ಪೃಥ್ವಿ ಇಲ್ಲ. ಇಷ್ಟು ಆದರೂ ಕೂಡ ಎಂಟಾಣೆಯಷ್ಟು ಪ್ರಮಾಣ ಇನ್ನೂ ಹಾಗೆ ಉಳಿದಿದ್ದರಿಂದಾಗಿ, ಎಂಟಾಣೆಯಷ್ಟು ಇನ್ನೂ ಪ್ರಮಾಣ ಹಾಗೆ ಉಳಿದಿದ್ದರಿಂದಾಗಿ ಸೂಕ್ಷ್ಮ ಆಕಾಶವನ್ನ ಇಲ್ಲಿ ಸ್ಥೂಲ ಆಕಾಶವೆಂದು ಪರಿಗಣಿಸಲಾಗುತ್ತದೆ. ಸೂಕ್ಷ್ಮ ವಾಯುವನ್ನ ಇಲ್ಲಿ ಸ್ಥೂಲ ವಾಯು ಎಂದು ಪರಿಗಣಿಸಲಾಗುತ್ತದೆ. ಇವೆಲ್ಲವೂ ಸ್ಥೂಲ ಅನ್ಸು. ನಂಬರ್ ಒನ್. ನಂಬರ್ ಟೂ, ಈ ಪಂಚತನ್ಮಾತ್ರೆಗಳಿಗೆ ಅವುಗಳವುಗಳದೇ ಆದ ಗುಣಗಳಿವೆ. ಬರ್ಕೊಳ್ಳಿ, ಇದ್ರ ಮೇಲೆ ಬರ್ಕೊಳ್ಳಿ. ಶಬ್ದ, ಶ ಶ ಗಣೇಶ ಶ ಶಬ್ದ, ಸ್ಪರ್ಶ ಸ್ಪ, ರೂಪ ನೀರಿನ ಗುಣ ರಸ, ಋತುವಿಯ ಗುಣ ಗಂಧ. ವಾಹ್, ಇಲ್ಲಿವರೆಗೂ ಕೂಡ ಶುದ್ಧ ಗುಣಗಳೇ ಇವೆ. ಇಲ್ಲಿ ಏನಾಗಿದೆ ಅಂತಂದ್ರೆ, ಎಂಟಾಣೆ ಮಾತ್ರ ಶುದ್ಧ ಗುಣ ಇದೆ, ಇಲ್ಲಿ ಎಂಟಾಣೆ ಅಶುದ್ಧ. ಅರ್ಥ ಆಗಿದೆ? ಯಾಕೆ ಅಶುದ್ಧ ಅಂತಂದ್ರೆ ಕಾಂಬಿನೇಷನ್ ಇದೆ. ಹೀಗಾಗಿ ಇವಕ್ಕೆ ಸ್ಥೂಲ ಮಹಾಭೂತಗಳು ಅಂತ ಕರಿತೀವಿ, ಇದಕ್ಕೆ ಸೂಕ್ಷ್ಮ ಮಹಾಭೂತಗಳು. ಒಂದಾಯ್ತಾ? ಇನ್ನ ಇನ್ನೊಂದು ವಿಷಯ ಹೇಳಬೇಕು ಅಂದ್ರೆ, ಇವು ಕೂಡ ಒಂದಕ್ಕಿಂತ ಒಂದಕ್ಕಿಂತ ಒಂದಕ್ಕಿಂತ ಒಂದು ಸೂಕ್ಷ್ಮ ಎಂದು ಪರಿಗಣಿಸಲ್ಪಡ್ತಾವೆ. ಈ ಐದರೊಳಗೆ ಇವು ಅಷ್ಟು ಸ್ಥೂಲ. ಈ ಪಂಚೀಕೃತ ಪಂಚಮಹಾಭೂತಗಳೇನಿವೆಯೋ ಇವಷ್ಟು ಸ್ಥೂಲವೇ. ಸ್ಥೂಲ ಪಂಚಮಹಾಭೂತಗಳಲ್ಲಿನೇ ಅತಿ ಸ್ಥೂಲ ಅನ್ನುವುದು ಪೃಥ್ವಿ. ಯಾಕೆ? ಇದರಲ್ಲಿ ಐದು ಗುಣಗಳು. ಆಕಾಶದ ಗುಣವೂ ಇದರೊಳಗಿದೆ, ವಾಯುವಿನ ಗುಣವೂ ಇದರೊಳಗಿದೆ, ಅಗ್ನಿಯ ಗುಣವೂ ಇದರೊಳಗಿದೆ, ನೀರಿನ ಗುಣವೂ ಇದರೊಳಗಿದೆ, ಪೃಥ್ವಿಯ ಗುಣವೂ ಇದರೊಳಗಿದೆ. ಹಾಗೆ ಅಂತಂದ್ರೆ ಶಬ್ದ, ಆಕಾಶದ ಗುಣ ಶಬ್ದ, ಪೃಥ್ವಿಯಲ್ಲಿ ಶಬ್ದ ಗುಣ ಇದೆ. ಭೂಕಂಪ ಆದಾಗ ಅದ್ಭುತವಾದ ಗಣಗಳ ಕೋಟೇಶ್ವರಿ ವಿದ್ಯಾರಣ್ಯ. ಇದರರ್ಥ ವಿದ್ಯಾರಣ್ಯ ಕಾಲಕ್ಕೆ ಭೂಕಂಪ ಆಗಿತ್ತು ಅಂತ ಗೊತ್ತಾಯ್ತ. ನನಗೆ ಇನ್ನೂ ಒಂದು ಸಂಶಯ ಅಲ್ಲಿದೆ. ಹಂಪಿ ಒಡೆದುಹೋದಷ್ಟು ನಮ್ಮ ಪೊಲಿಟಿಕಲ್ ಲೆಕ್ಕಾಚಾರ ಪ್ರಕಾರ ಮುಸ್ಲಿಂಗೂ ಒಡೆದು ಹಾಕಿದ್ರು ಅಂತ ಹೌದು. ಅದ್ರ ಜೊತೆ ಜೊತೆಗೆ ಇದು ಕೂಡ ನನ್ನ ಸಂದೇಹ ಬರ್ತದೆ. ಅಷ್ಟನ್ನೂ ಒಡೆದು ಹಾಕುವ ಸಾಧ್ಯತೆ ಇಲ್ಲ. ಅನೇಕ ಭೂಕಂಪಗಳಲ್ಲಿ ಅದು ಕೊಲ್ಯಾಪ್ಸ್ ಆಗಿದ್ರು ಅನಿಸಿಕೆ ಬರ್ತದೆ. ಅದೇನು ಅಥಾರಿಟಿ ಅಲ್ಲ ನಮ್ಮ ಆಯ್ತು. ಏನಾಯ್ತು ಈಗ? ಗಡಗಡಗಡ ಶಬ್ದ ಆಕಾಶ. ವಾಯು, ವಾಯುವಿನ ಗುಣ ಏನು? ಸ್ಪರ್ಶ. ಭೂಮಿಗೆ ಸ್ಪರ್ಶ ಇದೆಯೋ ಇದೋ? ಆಮೇಲೆ ರೂಪ, ಭೂಮಿಗೆ ರೂಪ. ಆಮೇಲೆ ಗಂಧ, ಭೂಮಿಗೆ ಏನಿದೆ? ಭೂಮಿ ಗಂಧ ಇದೆ. ಅಲ್ಲಿಗೆ ಏನಾಯ್ತು? ಶಬ್ದ, ಸ್ಪರ್ಶ, ರೂಪ, ಇಲ್ಲಿ ಒರಿಜಿನಲ್ ಗಂಧ. ಒರಿಜಿನಲ್ ಗಂಧ ಇಲ್ಲಿ ಗಂಧ ಇಲ್ಲಿರೋದ್ರಿಂದ ಶಬ್ದ ಸ್ಪರ್ಶ ರೂಪ, ಶಬ್ದ ಸ್ಪರ್ಶ ರೂಪ. ಇವು ಐದು ಗುಣಗಳು ಇಲ್ಲಿದ್ದರಿಂದಾಗಿ ಇದು ಸ್ಥೂಲ. ಇದಕ್ಕಿಂತ ಸೂಕ್ಷ್ಮ ಇದು. ಇದಕ್ಕೆ ಬರೀ ನಾಲ್ಕು ಗುಣಗಳು, ಶಬ್ದ ಸ್ಪರ್ಶ ರೂಪ ರಸ ಅಷ್ಟೇ. ಇದಕ್ಕೆ ಏನು? ಇದಕ್ಕೆ ಮೂರು ಗುಣಗಳು. ಇದಕ್ಕೆ ಮೂರೇ ಗುಣಗಳಿದೆ, ಶಬ್ದ ಸ್ಪರ್ಶ ರೂಪ. ಇದಕ್ಕೆ ಎರಡು ಗುಣಗಳು, ಶಬ್ದ ಸ್ಪರ್ಶ. ಇದಕ್ಕೆ ನೋಡ್ರಿ ಒಂದೇ ಗುಣ. ಆದ್ರೆ ಮೆಜಾರಿಟಿ ಎಂತಾನೇ ಮೆಜಾರಿಟಿ ಇದ್ದಾಗ ಇವು ಯಾವ ಲೆಕ್ಕಕ್ಕೆ ಬರೋದಿಲ್ಲ. ಅದೇ ರೀತಿ ಇಲ್ಲಿ ಕೂಡ, ಅದೇ ರೀತಿ ಇಲ್ಲಿ ಕೂಡ ಇಲ್ಲದೆ ಈ ಎಂತಾನೇ ಅದನ್ನ ಮೆಜಾರಿಟಿ ಇರುತ್ತೆ ಇವು ಲೆಕ್ಕಕ್ಕೆ ಬರೋದಿಲ್ಲ. ಆದ್ರೆ ಗುಣಗಳು ಸೂಕ್ಷ್ಮ, ಗುಣ ಸಹ ಒಂದಕ್ಕಿದ್ದು ಸೂಕ್ಷ್ಮ. ಇದಕ್ಕೆ ನಾಲ್ಕು ಗುಣ, ಇದಕ್ಕೆ ಮೂರು ಗುಣ, ಇದಕ್ಕೆ ಎರಡು ಗುಣ, ಹೀಗೆ. ಎಲ್ಲಾನು ಪೂರ್ತಿ ಆಗಿದೆ, ಲೆಕ್ಕಾಚಾರ ಪೂರ್ತಿ ಆಗಿದೆ. ಸೂಕ್ಷ್ಮ ಇದು ಸೂಕ್ಷ್ಮ ಇದೆ. ಇವು ಎಲ್ಲಾ ಕಾಂಬಿನೇಷನ್ ಆಗಿರೋದ್ರಿಂದ ಇವತ್ತು ಸ್ಥೂಲವೇ. ಈ ಸ್ಥೂಲಗಳಿಗೂ ಕೂಡ ಗುಣಗಳು ಯಾವುದಕ್ಕೆ ಹೆಚ್ಚಿಗೆ ಇವೆಯೋ ಅದು ಭಾರಿ ಸ್ಥೂಲ, ಗುಣಗಳು ಯಾವುದಕ್ಕೆ ಕಡಿಮೆ ಇವೆಯೋ ಅದು ಸೂಕ್ಷ್ಮ. ಇಲ್ಲಿ ಒಂದು ಗುಣ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮೆಜಾರಿಟಿ ಎಲ್ಲಾದ್ರೂ ಇಲ್ಲಿ ಎಲ್ಲರಲ್ಲೂ ಒಂದೇ ಗುಣ ಇದ್ರು ಕೂಡ ಈಗ ಇದನ್ನು ಎಂತಾನೇ ಸ್ಥೂಲವಾದಂತಹದ್ದು ಇಲ್ಲಿ ಪೃಥ್ವಿ ಇದ್ದುದರಿಂದಾಗಿ ಗಂಧ ಅನ್ನುವಂತಹದ್ದು ಇದಕ್ಕೆ ಹೆಚ್ಚಾಗಿ ಎಲ್ಲ ಇರ್ತಾರೆ ಒಟ್ಟು ಇರ್ತಾರೆ ಇರೋದಿಲ್ಲ ಅಂತಿಲ್ಲ ಸುಪ್ತ ಉಂಟು ಇಲ್ಲೇ ಇರ್ತದೆ ಇಲ್ಲೂ ಕೂಡ ಸ್ಪರ್ಶ ರೂಪ ರಸ ಗಂಧ ಇಲ್ಲೂ ಇವೆ ಅದು ಭಾರಿ ಸೂಕ್ಷ್ಮ ಇಲ್ಲಿ ಸ್ಥೂಲವಾಗಿರೋದು ಯಾವುದು ಅಂತಂದ್ರೆ ತನ್ನ ಒರಿಜಿನಲ್ ಎಂತಾನ ಆಕಾಶ ಅದು ಶಬ್ದ ಆತಂದ್ರೆ ಇದು ಶಬ್ದ ಮಾತ್ರ ಇಲ್ಲ ನಾವು ಕಂಡು ಬರ್ತದೆ ನಮ್ಮ ಅನುಭವಕ್ಕೆ ಶಬ್ದ ಮಾತ್ರ ಕಂಡು ಬರ್ತದೆ ಸ್ಪರ್ಶ ಕಂಡು ಬರುವುದಿಲ್ಲ ಆಕಾಶ ಸ್ಪರ್ಶ ಎಲ್ಲಿದೆ ಕಂಡು ಬರುವುದಿಲ್ಲ ಆಕಾಶದ ರೂಪ ಕಂಡು ಬರುವುದಿಲ್ಲ ಆಕಾಶದ ರಸ ಕಂಡು ಬರುವುದಿಲ್ಲ ಆಕಾಶದ ವಾಸನೆ ಕಂಡು ಬರುವುದಿಲ್ಲ ನೀವು ಕಾಂಬಿನೇಷನ್ ನಿಂದ ಸ್ಥೂಲ ಸೂಕ್ಷ್ಮ ಅನ್ನೋದು ಬೇರೆ ಗುಣಗಳಿಂದ ಸ್ಥೂಲ ಸೂಕ್ಷ್ಮ ಅನ್ನೋದು ಬೇರೆ ನಾನು ಹೇಳ್ತಾ ಗುಣಗಳಿಂದ ಸ್ಥೂಲ ಸೂಕ್ಷ್ಮ ಸೂಕ್ಷ್ಮ ಸೂಕ್ಷ್ಮ ಅತಿ ಸೂಕ್ಷ್ಮ ಅರ್ಥ ಆಗಲಿಲ್ಲ ಸೊ ಇದು ಅಪಂಚೀಕೃತ ಪಂಚಮಹಾಭೂತ ಇದು ಪಂಚೀಕೃತ ಪಂಚಮ ಈ ಪಂಚೀಕೃತ ಪಂಚಮಹಾಭೂತಗಳಿಂದ ನಮಗೆ ಪ್ರಾಪ್ತವಾದ ಶರೀರ ಯಾವುದು ಸ್ಥೂಲ ಶರೀರ ಸ್ಥೂಲ ಶರೀರ ಸ್ಥೂಲ ಶರೀರ ಇಲ್ಲಿ ಅಪಂಚೀಕೃತ ಸ್ಥಿತಿಯಲ್ಲಿ ನಮಗೆ ಲಭ್ಯವಾದಂತಹ ಶರೀರ ಯಾವುದು ಸೂಕ್ಷ್ಮ ಶರೀರ ಇದು ಸೂಕ್ಷ್ಮ ಸೂಕ್ಷ್ಮ ಶರೀರ ಇಲ್ಲ ಇವು ಎರಡೂ ಶರೀರಗಳಿಗೆ ಯಾವುದು ಕಾರಣವೋ ಅದೇನು ಕಾರಣ ಶರೀರ ಇದನ್ನ ಸದ್ಯ ಕಾಯ್ತಿರ್ತೀನಿ ನಾನು ನೀವು ಬರ್ಕೊಂಡಿದ್ದೀರಿ ನಾಳೆ ಸಂತ ನೀವು ಅಳತಿಕೊಳ್ಬೇಕು ಇವು ಎರಡಕ್ಕೂ ಕಾರಣ ಶರೀರ ಇವು ಎರಡಕ್ಕೂ ಕಾರಣವಾದ ಕಾರಣ ಶರೀರ ಇದು ಹೆಂಗಿರ್ತದೆ ಇದು ಅನಾದಿ ಇದು ನೀವು ಭಗವತ್ ತತ್ವ ಅಂತ ಅಂದುಕೊಂಡ್ರೆ ಇದೇನಿದು ಅಜ್ಞಾನ ಇದು ಭಗವತ್ ತತ್ವ ಈ ಭಗವತ್ ತತ್ವದ ಅರಿವಿಲ್ಲದೆ ಇರೋದೇ ಅಜ್ಞಾನ ಅಜ್ಞಾನವೇ ಕಾರಣ ಶರೀರದ ಕ್ಯಾರೆಕ್ಟರ್ ಲಕ್ಷಣ ಈ ಅಜ್ಞಾನದಿಂದಾಗಿ ಮೊದಲು ಸೂಕ್ಷ್ಮ ಶರೀರದಲ್ಲಿ ಅಭಿಮಾನ ಉಂಟಾಗ್ತದೆ ಆ ನಂತರ ಸ್ಥೂಲ ಶರೀರದಲ್ಲಿ ಅಭಿಮಾನ ಉಂಟಾಗ್ತದೆ ನಾ ಚಿಕ್ಕಪ್ಪ ನಾ ದೊಡ್ಡಪ್ಪ ನಾ ಎತ್ತಿದ್ದೀನಿ ಎಲ್ಲ ನಾ ಜಾತಿ ನಾ ಈ ಜಾತಿ ನಾ ಕುಲ ಗೋತ್ರ ಎಲ್ಲ ಸೇರಿಸ್ಕೊತೀವಿ ಸೂರು ಸರಿಸಿನ ಮೇಲೆ ಅಹಂಕಾರ ಕರ್ತ ಭೋಕ್ತ ಇತ್ಯಾದಿ ಕಾರಣವಾಗಿ ಸಂಸಾರಿ ಅಂತ ಅನ್ಸ್ಕೊತೀವಿ ಇದು ಒಂದು ಸ್ಟೇಜ್ ಆಫ್ ಅಂಡರ್ಸ್ಟ್ಯಾಂಡ್ ಓಕೆ ಏನ ಕೇಳೋದಿದೆಯಾ ಕೇಳಿ ಬರ್ತದೆ 150 200 ಸಲ ಹೇಳಿದ್ರು ತತ್ವದಲ್ಲಿ ಹೇಳಿದ್ದೇನೆ. ಆದ್ರೂ ಒಳ್ಳೇದೇ ದೇವನ್ ಹೇಳುದು ನಿಮಗೆಲ್ಲ ಪುನಃ ಕ್ರಶ್ ಆಯ್ತು ಗೊತ್ತಲ್ಲ. ಈಗ ನಾಳೆ ನಾಳೆಯಿಂದ ಒಬ್ಬೊಬ್ರು ಬಿಡಿಸ್ಬೇಕು. ಯಾವಾಗ ಬಿಡಿಸಿದ್ರು ಬಿಡಿಸಿ. ಹಾ ಬಿಡಿಸ್ಬೇಕು ಅದನ್ನ, ನಿಮಗೆ ರೂಢಿ ಆಗ್ತದೆ. ಸಂಜೆ ಕ್ಲಾಸ್ ಅದನ್ನು ವಿವರಿಸ್ಬೇಕು, ಅಲ್ಲಿ ಬಿಡಿಸ್ಬೇಕು. ಅವ ಸಂಜೆ ನಾಳೆ ಯಾರು ಜವಾಬ್ದಾರಿ? ಬಿಡಿಸ್ತೀರಿ? ನಾಳೆ ಶ್ರೀನಿವಾಸ ಬಿಡಿಸ್ತಾರೆ, ಸಾಯಂಕಾಲ ಶ್ರೀನಿವಾಸ ಹೇಳ್ತಾರೆ. ಪ್ರಶ್ನೆ ಅವ್ರಿಗೆ ಕೇಳಿ, ನನ್ಗೆ ಕೇಳ್ತೀರ. ಆಯ್ತು, ಪ್ರಶ್ನೆ ನಮಗ್ ಕೇಳಿ ಆಯ್ತಾ? ಪ್ರಶ್ನೆ ನಮಗ್ ಕೇಳಿ. ಏನ್ ಚಂದ ಕಾಣುತ್ತಲ್ಲ, ನೋಡಿ ಯಾವ ಸ್ಕೇಲ್ ಇಲ್ಲ. ಕಲರ್ ಇಲ್ಲ, ಸ್ಕೇಲ್ ಇಲ್ಲ. ಹಿಂಗ್ ಗೆರೆ ಹೊಡಿದಕ್ಕೆ ಸ್ಕೇಲ್ ಬೇಕಲ್ವಾ? ಅವ್ರು ಸ್ಕೇಲ್ ಇಲ್ಲದ ಹೊಡೆದ ನೋಡಿ, ಎಲ್ಲ ಕರೆಕ್ಟ್, ಎಲ್ಲ ಸೇಮ್ ಈಕ್ವಲ್, ಎಲ್ಲ ಈಕ್ವಲ್ ಡಿಸ್ಟೆನ್ಸ್. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜ್, ಫಿಫ್ತ್ ಸ್ಟೇಜ್, ಕರೆಕ್ಟ್ ಕಾಂಬಿನೇಷನ್ ಆಫ್ ಆಲ್ ಸ್ಥೂಲ ಪಂಚಮಹಾಭೂತಗಳು, ಸ್ಥೂಲ ಶರೀರ, ಇಲ್ಲಿ ಕಾರಣ ಶರೀರ, ಕಾರಣವಾದ ಇವೆರಡಕ್ಕೂ ಕಾರಣವಾದ ಶರೀರ, ಕಾರಣ ಶರೀರ. ಏನಿದು? ಇದು ಕ್ಯಾರೆಕ್ಟರು ಅವಿದ್ಯಾ ಅನಿರ್ವಾಚ್ಯ ಅನಾದಿ ಅವಿದ್ಯ. ಯಾವುದರ ಅವಿದ್ಯ? ಸ್ವರೂಪದ ಅವಿದ್ಯ. ಈ ಸ್ವರೂಪದ ಅವಿದ್ಯ ಅನಾದಿ ಅನಿರ್ವಾಚ್ಯ. ಇಲ್ಲಿ ಬರ್ಕೋರಿ, ಇಲ್ಲಿ ಮೇಲ್ ತಗೊಂಡು ಅಜ್ಞಾನ, ಇಲ್ಲಿ ಗೆರೆ ಹಾಕಿ ಇಲ್ಲಿ ಬರೀ ಅಜ್ಞಾನ ಅನಾದಿ ಅನಿರ್ವಾಚ್ಯ. ದಿ ಕ್ಯಾರೆಕ್ಟರ್ ಆಫ್ ದಟ್ ಕಾರಣ ಶರೀರದ ಕ್ಯಾರೆಕ್ಟರ್ ಏನು ಅಂತಂದ್ರೆ ಅಜ್ಞಾನ. ಇಲ್ಲಿ ಬರೀ ಅಜ್ಞಾನ ಅನಾದಿ ಅನಿರ್ವಾಚ್ಯ. ಈಗ ಆತ್ಮಬೋಧನ ಇದೆಯಲ್ಲ, ಇದೇ ಇದೇ ಗ್ರಂಥನೇ ಈ ಗ್ರಂಥದಿಂದ. ಇದು ಹೌದು, ಇದು ಪಂಚ ಇದ್ರೊಳಗು ಬರ್ತದೆ, ಪಂಚದಶಿಯೊಳಗ್ ಬರ್ತದೆ. ಹಾ, ಪ್ರಕರಣ ಗ್ರಂಥಗಳು ಶ್ರುತಿಗಳಲ್ಲಿ ಎಲ್ಲಿ ಇಲ್ಲ, ಶ್ರುತಿಗಳಲ್ಲಿ ಇಲ್ಲ, ಸ್ಮೃತಿಗಳಲ್ಲಿ ಮಾತ್ರ ಇದೆ. ಅದು ಭಗವದ್ಗೀತೆಯಲ್ಲಿಲ್ಲ. ಒಂದೊಂದ್ಸಲ ಒಂದೊಂದ್ಸಲ ಗಾಳಿ ಹಿಮಾಲಯದ ಬಂದ್ರೆ ಅದೊಂದು